ಈಗ ನೀವು ತುಡುವೆ ಜೇನನ್ನ ಸಂಗ್ರಹಣೆ ಮಾಡಬೇಕು. ಈಗ ತುಡುವೆ ಜೇನಲ್ಲಿ ಸಾಮಾನ್ಯವಾಗಿ ಒಂದು ಪೆಟ್ಟಿಗೆಯಲ್ಲಿ ಸಾಮಾನ್ಯವಾಗಿ ಎಷ್ಟು ಹುಳಗಳಿರಬಹುದು ಅಥವಾ ಎಷ್ಟು ಒಂದು ಗ್ರಾಮೀಣ ಹುಳ ಅಲ್ಲಿ ಸೇರಿಸ್ತೀರಿ ನೀವು? ಒಂದು ಜೇನು ಕುಟುಂಬ ಅಂದ್ರೆ ಎಷ್ಟು ಹುಳಗಳು ಇರಬಹುದು ಸಾಮಾನ್ಯವಾಗಿ? ಆಕ್ಚುಲಿ ಜೇನು ಕುಟುಂಬ ಅಂದ್ರೆ ತುಂಬಾ ಹುಳ ಇರುತ್ತೆ, ಡೈಲಿ ಹುಟ್ಟು ಸಾವು ಆಗ್ತಾನೆ ಇರುತ್ತೆ. ಅದ್ರಲ್ಲಿ ರಾಣಿ ಜೇನು ಬಂದು ಇಂಪಾರ್ಟೆಂಟ್, ರಾಣಿ ಜೇನು ಇರ್ಲೇಬೇಕು. ರಾಣಿ ಜೇನು ಇತ್ತು ಅಂತ ಅಂದ್ರೆ ಹುಳಗಳೆಲ್ಲ ಬರುತ್ತೆ. ಆಕ್ಚುಲಿ ನಾವು ಬಾಕ್ಸಿಗೆಲ್ಲ ಹಾಕ್ತಿವಲ್ಲ, ಅವಾಗ ರಾಣಿ ಜೇನ್ ಸಿಕ್ತು ಅಂತ ಅಂದ್ರೆ ಉಳಿದಿದ್ದೆಲ್ಲ ಆಟೋಮೆಟಿಕ್ ಬಂದ್ಬಿಡ್ತವೆ. ಈಗ ರಾಣಿ ಜೇನು ಅಂದ ತಕ್ಷಣ ಈಗ ಜೇನು ಕುಟುಂಬದಲ್ಲಿ ಅದು ಗುರುತ ಮಾಡಬಹುದಾ? ಈಗ ಒಂದು ಪೆಟ್ಟಿಗೆಗೆ ನೀವು ಒಳಗೆ ಸೇರಿಸಬೇಕಾದ್ರೆ ರಾಣಿ ಜೇನನ್ನ ಅದು ಮಹತ್ವ ಅಂತ ಹೇಳಿದ್ರಿ. ಈಗ ರಾಣಿ ಜೇನನ್ನ ನೀವು ಯಾವ್ದಂತ ಹಾಗೂ ಸಾವಿರಾರು ಹುಳುಗಳ ಮಧ್ಯೆ ಕಂಡು ಹಿಡಿಬಹುದಾ? ಫೈಂಡ್ ಔಟ್ ಮಾಡಬಹುದು. ಹೆಂಗಿರುತ್ತೆ ಅದು? ಸೈಜ್ ನಲ್ಲಿ ದೊಡ್ಡ ಬರುತ್ತೆ, ಎದೆ ಭಾಗ ಸ್ವಲ್ಪ ದೊಡ್ಡದಿರತ್ತೆ, ಆಮೇಲೆ ರೆಕ್ಕೆಗಳು ಚಿಕ್ಕದಾಗಿರತ್ತೆ, ಆಮೇಲೆ ಕಲರ್ ಅಲ್ಲಿ ಚೇಂಜಸ್ ಇರತ್ತೆ, ಡಾರ್ಕ್ ಇರತ್ತೆ ಸ್ವಲ್ಪ. ಅಂದ್ರೆ ಫಸ್ಟ್ ಟೈಮ್ ಕಷ್ಟ ಆಗತ್ತೆ, ಬಟ್ ಹೋಗ್ತಾ ಹೋಗ್ತಾ ಈಸಿಯಾಗಿ ಫೈಂಡ್ ಔಟ್ ಮಾಡಬಹುದು. ಅದೇ ರಾಣಿನ ಫಸ್ಟ್ ಇಟ್ಕೊಂಡ್ವಿ ಅಂತ ಅಂದ್ರೆ ಬಾಕ್ಸಿಗೆ ಎಲ್ಲದು ಈಸಿಯಾಗಿ ಬರತ್ತೆ. ಈಗ ಹೊರಗಡೆ ಈ ಜೇನು ಕುಟುಂಬನ ತಾವು ಹೆಂಗ ಸಂಗ್ರಹಣೆ ಮಾಡ್ತೀರಿ? ನಿಮ್ಗೆ ಈಗ ನಮ್ದು ಒಂದು ಜೇನು ಪೆಟ್ಟಿಗೆ ಇದೆ, ಅದರಲ್ಲಿ ನಮ್ಗೆ ಜೇನಿಲ್ಲ. ಈಗ ಜೇನು ಒಂದು ಎಲ್ಲೋ ನಾವು ಜಂಗಲಲ್ಲೋ ಅಥವಾ ಎಲ್ಲೋ ಯಾವುದೋ ಒಂದು ಊರಲ್ಲಿ ಕಂಡ್ವಿ ಅಂತ ಇಟ್ಕೊಳ್ಳಿ, ನೀವು ಆ ಜೇನನ್ನ ನಿಮ್ಮ ಡಬ್ಬಿಗೆ ಹೆಂಗ್ ಸೇರಿಸ್ಕೋತೀರಿ ನಿಮ್ ಬಾಕ್ಸ್ಗೆ? ಬಾಕ್ಸಿಗೆ ಅದು ಜೇನ್ ಮೇಣನು ಇರತ್ತೆ. ಬಾಕ್ಸ್ ಅನ್ನ ತಗೊಂಡೋಗಿ ಫಸ್ಟ್ ಜೇನ್ ರಾಣಿ ಜೇನನ್ನ ತಗೊಂಬೇಕು. ರಾಣಿ ಜೇನನ್ನ ಹುಡುಕ್ಬೇಕಾಗತ್ತೆ. ಆಕ್ಚುಲಿ ಫಸ್ಟ್ ರಾಣಿ ಜೇನ್ ತಗೊಂಡು ಅದ್ರ ಸ್ಮೆಲ್ಲಿಗೆನೆ ಎಲ್ಲ ಆಟೋಮೆಟಿಕ್ ಆಗಿ ಬರತ್ತೆ ಬಾಕ್ಸಿಗೆ. ಅಲ್ಲ, ಈಗ ಈಗ ಮರದ ತೊಗಟೆ ಅಥವಾ ಹೊಟ್ಟೆ ಅಥವಾ ಈಗ ಹುತ್ತಿನ ಬುಡದಲ್ಲಿ ಇರುತ್ತೆ, ನೀವು ಅದನ್ನ ಫುಲ್ಲು ಓಪನ್ ಮಾಡ್ಬೇಕಾ? ಹಾ ಸರ್, ಸ್ವಲ್ಪ ಓಪನ್ ಮಾಡಿ ಅದನ್ನ ತೆಗೆದು ಬಾಕ್ಸಿಗೆ ಹಾಕೋಬೇಕಾಗತ್ತೆ. ಈಗ ಜೇನು ರೊಟ್ಟು ಅಂತೇವಲ್ಲ, ಅದನ್ನ ಈಗ ಈ ಅರಣ್ಯದಲ್ಲಿ ಸಿಗ್ತದಲ್ಲ, ಅದು ಏನು ಮರದಲ್ಲಾಗ್ಲಿ ಅಥವಾ ಹುತ್ತಿನಲ್ಲಿ, ಅದನ್ನು ಕೂಡ ಸಂಗ್ರಹಣೆ ಮಾಡಬಹುದಾ ನೀವು ಜೇನ್ ಪೆಟ್ಟಿಗೆಯಲ್ಲಿ? ಮಾಡಬಹುದು ಸರ್, ಮಾಡಬಹುದು. ಆಮೇಲೆ ಜೇನ್ ರಟ್ಟಿಂದ ತುಂಬಾ ಯೂಸಸ್ ಇದೆ. ಈಗ ವ್ಯಾಕ್ಸ್ ಇಂದ ಲಿಪ್ ಬಾಮ್ಗೆಲ್ಲ ತುಂಬಾ ಯೂಸ್ ಆಗತ್ತೆ ಅದು. ಆಕ್ಚುಲಿ ನಾವು ಈಗ ಹೊಸದಾಗಿ ಶುರು ಮಾಡಿದೀವಿ, ವ್ಯಾಕ್ಸ್ ಇಂದ ಲಿಪ್ ಬಾಮ್ನು ಸ್ಟಾರ್ಟ್ ಮಾಡ್ಕೊಂಡಿದೀವಿ ಇವಾಗ. ಈಗ ಜೇನು ಅಂದ ತಕ್ಷಣ ಈಗ ಅದನ್ನ ಈ ಒಂದು ಬಾಕ್ಸ್ ಅಲ್ಲಿ ಇರೋಂತ ಜೇನು ಕುಟುಂಬನ ಎರಡು ಮಾಡಕ್ ಬರುತ್ತಾ? ಹಾ ಸರ್, ಅದನ್ನೇ ಡಿವಿಷನ್ ಅಂತ ಹೇಳ್ತೀವಿ ನಾವು. ಒಂದ್ ಬಾಕ್ಸ್ ಅಂದ್ರೆ ಎರಡು ಬಾಕ್ಸ್ ಮಾಡ್ಕೊಳ್ಬಹುದು, ಈಸಿಯಾಗಿ ಮಾಡ್ಕೊಬಹುದು. ಹೆಂಗ್ ಮಾಡ್ಬಹುದು ಸ್ವಲ್ಪ ಹೇಳಿ? ಡಿವಿಷನ್ ಟೈಮ್ ಅಂತ ಇರತ್ತೆ, ಅದು ಫುಲ್ ಆಗತ್ತೆ. ಆಕ್ಚುಲಿ 6 ಫ್ರೇಮ್ಸ್ ಅಥವಾ 8 ಫ್ರೇಮ್ಸ್ ಬಾಕ್ಸ್ ಇರತ್ತೆ, ಅದು 6 ಫ್ರೇಮ್ ಫುಲ್ ಆದಾಗ ಇನ್ನೊಂದ್ ಬಾಕ್ಸಿಗೆ ರಾಣಿ ಸಮೇತ ಒಂದ್ ಬಾಕ್ಸ್ ಅಲ್ಲಿ ಬಿಟ್ಟು ಮತ್ತೊಂದ್ರಲ್ಲಿ ಅಂದ್ರೆ ಡಿವೈಡ್ ತಗೊಂಬೇಕಾಗತ್ತೆ. ಡಿವೈಡ್ ಆದ ಹೇಗೆ ಅದು? ಎರಡು ಈಗ ಆರ್ ಫ್ರೇಮ್ ಇದ್ರೆ ಅದರಲ್ಲಿ ಎರಡು ಫ್ರೇಮ್ ಅನ್ನ ತೆಗೆದು ಬೇರೆ ಬಾಕ್ಸಿಗೆ ಹಾಕ್ಬೇಕು. ಈಗ ಫ್ರೇಮ್ ಅನ್ನ ಮಾಡ್ಕೊಂಡ್ರಿ, ಈಗ ಒಂದು ಫ್ರೇಮ್ ಅಲ್ಲಿ ಒಂದು ರಾಣಿ ಇದೆ, ಇಡೀ ಕುಟುಂಬದಲ್ಲಿ ಆ ರಾಣಿ ಕಂಟ್ರೋಲ್ ಅಲ್ಲಿ ಇರುತ್ತೆ, ಏನೋ ಅದು ನಿಯಂತ್ರಣ ಮಾಡ್ಕೊಂಡಿರುತ್ತೆ. ಈಗ ಇನ್ನೊಂದು ಬಾಕ್ಸ್ ತಗೊಂಬಂದ್ರಿ, ಮತ್ತೆ ಇನ್ನೊಂದು ಬಾಕ್ಸಿಗೂ ಸ್ವಲ್ಪ ಹುಳ ತಗೊಂಬಳಕ ನಮ್ಗೆ ಬರಲ್ಲ, ಯಾಕಂದ್ರೆ ಆ ರಾಣಿ ನಿಮ್ಗೆ ಬಿಟ್ಕೊಡಲ್ಲ. ನೀವು ಇನ್ನೊಂದು ಪೆಟ್ಟಿಗೆಗೆ ಮತ್ತೆ ಹೇಗೆ ಇನ್ನೊಂದು ರಾಣಿ ಮಾಡ್ಕೊಳ್ತೀರಾ? ಹೇಗೆ ಅದು ತಾನಾಗೆ ಇನ್ನೊಂದು ರಾಣಿ ಮಾಡ್ಕೊಳತ್ತೆ, ಅದು ಸೆಲ್ ಮಾಡ್ಕೊಳತ್ತೆ. ಅದು 9-10 ದಿನಕ್ಕೆ ರಾಣಿ ಹೊರಗಡೆ ಬರುತ್ತೆ ಸರ್. ಅದನ್ನ ನೀವು ನೋಡ್ಕೊತಾ ಇರ್ಬೇಕಾ? ಹಾ ಹೌದು, 9 ದಿನ ತನಕ ನೋಡೋ ನೆಸೆಸಿಟಿ ಇಲ್ಲ, ಅದ್ ಮಾಡ್ಕೊಂಡಿರತ್ತೆ. ಬಟ್ ಒಂದ್ಸತಿ ಚೆಕ್ ಮಾಡ್ಬೋದು ಮಾಡ್ಕೊಂಡಿದ್ಯೋ ಇಲ್ವೋ ಅಂತ. ಕೆಲಸತಿ ಅಂದ್ರೆ ಮಳೆಗಿಳ ಆತರ ಪ್ರಾಬ್ಲಮ್ ಇದ್ರೆ ಸ್ವಲ್ಪ ಪ್ರಾಬ್ಲಮ್ ಆಗತ್ತೆ. ಆಮೇಲೆ 9-10 ದಿನಕ್ಕೆ ರಾಣಿ ಬರತ್ತೆ, ಆಮೇಲೆ ಡೆವಲಪ್ಮೆಂಟ್ ಆಗತ್ತೆ. ಆ ಟೈಮಲ್ಲಿ ಸ್ವಲ್ಪ ಶುಗರ್ ಫೀಡಿಂಗ್ ಎಲ್ಲ ಮಾಡ್ಬೇಕು. ಹೂವಿನ ಸೀಸನ್ ಇದ್ರೆ ಪ್ರಾಬ್ಲಮ್ ಇಲ್ಲ, ಇಲ್ಲ ಅಂದ್ರೆ ಫೀಡಿಂಗ್ ಮಾಡ್ಬೇಕಾಗತ್ತೆ. ಅಂದ್ರೆ ಅಲ್ಲ, ಈಗ ರಾಣಿ ಕೋಶನ ತೆಗೆದು ಅಲ್ಲಿ ಇಟ್ಕೋಬೇಕಾ ಹೊಸ ಬಾಕ್ಸ್ ಅಲ್ಲಿ? ಇಡೋದ್ ಬೇಡ ಸರ್, ತಾನಾಗೆ ಅದ್ ಮಾಡ್ಕೊಳತ್ತೆ ಸೆಲ್. ಆ ಮಾಡಿದಾಗ ಜೇನುಗಳೇ ಮಾಡ್ಕೊಳತ್ತೆ. ಹಾ, ಮಾಡ್ಕೊಳತ್ತೆ. ಅವಾಗ ಆ ಜೇನು ಆ ರಾಣಿನ ಹೊಸ ರಾಣಿನ ತೆಗೆದು ಇಲ್ಲಿ ಇಡಬೇಕು? ಇಲ್ಲ, ಒಂದ್ ರಾಣಿ ಒಂದ್ ಬಾಕ್ಸ್ ಅಲ್ಲಿ ಇರತ್ತಲ್ವಾ, ನಾವ್ ಡಿವೈಡ್ ಮಾಡ್ತಾ ಹಳೆ ಬಾಕ್ಸ್ ಅಲ್ಲೇ ರಾಣಿನ್ ಬಿಡ್ತೀವಿ, ಮತ್ತೆ ಇನ್ನೊಂದ್ ಬಾಕ್ಸ್ ನಲ್ಲಿ ಜೇನುಗಳೇ ಸೆಲ್ ಮಾಡ್ಕೊಳತ್ತೆ. ಅದರಿಂದನೇ ರಾಣಿ ಹೊರಗ್ ಬರತ್ತೆ, ಮಾಡ್ಕೊಂಡಿರ್ತಾವೆ, ಮಾಡ್ಕೊಳತ್ತೆ. ನಾವೇನು ಮಾಡಲ್ಲ. ಜೇನು ಕುಟುಂಬ ಒಂದೇ ಇದ್ದಾಗ ಸಾಧ್ಯನಾ? ಹಾ ಸರ್, ಒಂದೇ ಇದ್ದಾಗ ಒಂದಿಷ್ಟು ಹುಳುಗಳನ್ನ ನೀವು ಇನ್ನೊಂದು ಬಾಕ್ಸಿಗೆ ನೀವು ಹಾಕಬಹುದಾ? ಹಾ ಹಾಕ್ಬಹುದು.

ಜನಮೂಡಿ ಬಂದೈತೆ, ಗೊನಬಾಗಿ ತೂಗೈತೆ, ಪಕ್ಷಿಗಳು ಬಂದಾವೆ, ಜನ ಬಿಡಿಸಿ ತಿಂತಾವೆ. ಜನಮೂಡಿ ಬಂದೈತೆ, ಗೊನಬಾಗಿ ತೂಗೈತೆ, ಪಕ್ಷಿಗಳು ಬಂದಾವೆ, ಜನ ಬಿಡಿಸಿ ತಿಂತಾವೆ. ಕುಡುಗೋಲು ತನ್ನಿ ಜನ ಕೊಯ್ಯಲು ಬನ್ನಿ, ಕುಡುಗೋಲು ತನ್ನಿ ಜನ ಕೊಯ್ಯಲು ಬನ್ನಿ. ಉತಾಯಿ ಮಕ್ಕಳು ನಾವು, ಒಕ್ಕಲುತನವೇ ಉಸಿರು. ಉತಾಯಿ ಮಕ್ಕಳು ನಾವು, ಒಕ್ಕಲುತನವೇ ಉಸಿರು. ಬನ್ನಿ ಬನ್ನಿ ಎಲ್ಲರೂ ಹೊಲಕ್ಕೆ ಹೋಗೋಣ, ಕಾಯಕದಲ್ಲಿ ಕೈಲಾಸ ಕಾಣೋಣ. ನಾವು ಕಾಯಕದಲ್ಲಿ ಕೈಲಾಸ ಕಾಣೋಣ. ಹಳ್ಳದಿಣ್ಣೆ ಸಮ ಮಾಡಿ ಸಗಣಿಯಿಂದ ಸಾರಿಸಿ ಕಣವ ಮಾಡೋಣ ಬನ್ನಿ, ತೆನೆ ಬಡಿಯಲು ಕೋಲ ತನ್ನಿ. ಹಳ್ಳದಿಣ್ಣೆ ಸಮ ಮಾಡಿ ಸಗಣಿಯಿಂದ ಸಾರಿಸಿ ಕಣವ ಮಾಡೋಣ ಬನ್ನಿ, ತೆನೆ ಬಡಿಯಲು ಕೋಲ ತನ್ನಿ. ಅಂಗರಿಕೆ ಕಡ್ಡಿಗಳಲ್ಲಿ ಕಾಳುಗಳನ್ನು ಗುಡಿಸೋಣ, ಅಂಗರಿಕೆ ಕಡ್ಡಿಗಳಲ್ಲಿ ಕಾಳುಗಳ ಗುಡಿಸೋಣ ಬನ್ನಿ. ತಾಯಿ ಮಕ್ಕಳು ನಾವು, ಒಕ್ಕಲುತನವೇ ಉಸಿರು. ಭೂತಾಯಿ ಮಕ್ಕಳು ನಾವು, ಒಕ್ಕಲುತನವೇ ಉಸಿರು. ಬನ್ನಿ ಬನ್ನಿ ಎಲ್ಲರೂ ಹೊಲಕ್ಕೆ ಹೋಗೋಣ, ಕಾಯಕದಲ್ಲಿ ಕೈಲಾಸ ಕಾಣೋಣ. ನಾವು ಕಾಯಕದಲ್ಲಿ ಕೈಲಾಸ ಕಾಣೋಣ. ಭೂತಾಯಿ ಮಕ್ಕಳು ನಾವು, ಒಕ್ಕಲುತನವೇ ಉಸಿರು. ಬನ್ನಿ ಬನ್ನಿ ಎಲ್ಲರೂ ಹೊಲಕ್ಕೆ ಹೋಗೋಣ, ಕಾಯಕದಲ್ಲಿ ಕೈಲಾಸ ಕಾಣೋಣ. ನಾವು ಕಾಯಕದಲ್ಲಿ ಕೈಲಾಸ ಕಾಣೋಣ. ಓ ರೈತ ಬಂಧುವರೇ, ಇದುವರೆಗೆ ಮಾಗಡಿ ತಾಲೂಕು ಕೊಟ್ಟಿಗೆ ಪಾಳ್ಯದ ಹೊಂಬೇಗೌಡ ಮತ್ತು ಸಿಂಗಡಿಗರಿಂದ ಸುಗ್ಗಿ ಪದಗಳನ್ನು ಕೇಳುತ್ತಿದ್ದಿರಿ. ಇಂದಿನ ಕೃಷಿ ರಂಗದಲ್ಲಿ ಪ್ರಗತಿಪರ ರೈತ ಮಹಿಳೆ ನಂದನಾ ಅವರೊಡನೆ ಸಂದರ್ಶನ ಕೇಳಿದಿರಿ. ನಂತರ ಮಾಗಡಿ ತಾಲೂಕು ಕೊಟ್ಟಿಗೆ ಪಾಳ್ಯದ ಹೊಂಬೇಗೌಡ ಮತ್ತು ಸಂಗಡಿಗರಿಂದ ಸುಗ್ಗಿ ಪದಗಳನ್ನು ಕೇಳುತ್ತಿದ್ದಿರಿ. ನಾಳಿನ ಕೃಷಿ ರಂಗದಲ್ಲಿ ರೇಷ್ಮೆ ಕೃಷಿಯಲ್ಲಿ ಬರುವ ರೋಗಗಳು ಮತ್ತು ನಿರ್ವಹಣೆ, ಈ ಕುರಿತು ಡಾಕ್ಟರ್ ಶಶಿಧರ್ ಕೆ ಆರ್ ಅವರೊಡನೆ ಸಂದರ್ಶನವನ್ನು ಕೇಳೋಣ. ಸಂದರ್ಶಿಸುತ್ತಿದ್ದಾರೆ ತಿಮ್ಮಪ್ಪ ಎಚ್ಗೌಡ. ನಂತರ ದೊಡ್ಡಬಳ್ಳಾಪುರ ತಾಲೂಕು ಅಂತರಹಳ್ಳಿಯ ಮುನಿಲಕ್ಷ್ಮಮ್ಮ ಮತ್ತು ಸಿಂಗಡಿಗರಿಂದ ಸೋಬಾನೆ ಪದಗಳನ್ನು ಕೇಳಬಹುದು. ವಸುಧೈವ ಕುಟುಂಬಕಂ, ಇದು ನಮ್ಮ ಪೂರ್ವಜರು ಸಾರಿರುವ ಸಂದೇಶ. ಇಡೀ ಭೂಮಂಡಲ ನಮ್ಮ ಮನೆಯಂತೆ, ಒಂದೇ ಕುಟುಂಬದ ಸದಸ್ಯರಂತೆ ನಾವು ಬಾಳಬೇಕು. ಎಲ್ಲಿದೆ ನಂದನ, ಎಲ್ಲಿದೆ ಬಂಧನ, ಎಲ್ಲ ಇವೆಯೇ ನಮ್ಮೊಳಗೆ. ಜಾತಿ, ಮತ, ಪಂಥ, ಭಾಷೆ, ದೇಶ, ಅಂತಸ್ತು, ಇವು ಮನುಷ್ಯ ಸಂಬಂಧಗಳ ಸೌಹಾರ್ದವನ್ನು ಕೆಡಿಸುವ ಸಾಧನಗಳಾಗಬಾರದು. ಪ್ರೀತಿ, ವಿಶ್ವಾಸ, ಸಹಬಾಳ್ವೆ, ಆ ಮೂಲಕ ವಿಶ್ವಶಾಂತಿ ನಮ್ಮ ಧ್ಯೇಯವಾಗಬೇಕು. ಒಂದೇ ಬಾಳು ಒಂದೊಂದೇ. ರೈತ ಬಾಂಧವರೇ, ನಮ್ಮ ಇಂದಿನ ಕೃಷಿರಂಗ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯ ಮಾಡುತ್ತಿದ್ದೇವೆ. ಪುನಃ ನಾಳಿನ ಕೃಷಿರಂಗದಲ್ಲಿ ಪುನಃ ಭೇಟಿಯಾಗೋಣ. ಮತ್ತೊಮ್ಮೆ ನಮ್ಮ ಎಲ್ಲ ರೈತ ಬಾಂಧವರಿಗೆ ಹಾಗೂ ರೈತ ಮಹಿಳೆಯರಿಗೆ ನಮಸ್ಕಾರ. ಕೃಷಿರಂಗ ಈವರೆಗೆ ಪ್ರಸಾರವಾಯಿತು.